ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗಿದೆ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 55%, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 40%, ಕೊಪ್ಪಳ ಜಿಲ್ಲೆ ಒಳಗ 50%, ಬಳ್ಳಾರಿ ಮತ್ತು ನೆರೆಯ ಝೈರಾಬಾದ್ಗಳಲ್ಲಿ 60%, ಬಾಗಲಕೋಟೆ ಜಿಲ್ಲೆ ಒಳಗ 40% ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 30% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವಂತೇಳಿ ತಿಳಿದು ಬರ್ತದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಪಶುಪಾಲನೆ ಆಧಾರಿತ ನಾಟಕ. ಪಶುಪಾಲನೆ ಆಧಾರಿತ ನಾಟಕ ಬಾಳ ಬೆಳಗಿದ ಕಿರು ಕಾಮಧೇನು. ರಚನೆ ಡಾ ರವಿಕುಮಾರ್ ಪಿ ಹಾಗೂ ಶಶಿಕಲಾ ಎಸ್ಜಿ. ನಿರ್ಮಾಣ ರಾಜೇಂದ್ರ ಕುಲಕರ್ಣಿ ಹಾಗೂ ಸೋಮಶೇಖರ್ ಎಸ್ ರುಳಿ. ಕೇಳಿ ನಾಟಕ ಬಾಳ ಬೆಳಗಿದ ಕಿರು ಕಾಮಧೇನು. ಏನ್ ನೀರ್ ರೋಯಪ್ಪ ಇದು? ಅಲ್ಲ, ಹೊಲಕ್ಕನ ಹೋಗ ಬರ್ಲಿ, ಏನ್ ಮಾಡ್ಲಿ? ಹೊಲಕ್ಕೆ ಹೋಗ್ತೀನಿ ಬಿಡು. ಏನ್ ಮಾಡ್ಲಿ ಓ ಭೀಮಣ್ಣ, ನೆರಿ ಬಂದು ಹೊಲ್ದಾಗೆಲ್ಲ ನೀರ್ ನುಗ್ಲಿಕ್ಕತ್ತಾವಂತ. ಅಲ್ಲ, ಒಡ್ಡು ಗಿಡ್ಡು ಹಾಕ್ಲಿಕ್ಕೆ ಸಾಧ್ಯತೆನೋ, ಕಟ್ಟಿ ಏನಾರ ಕಟ್ಲಿಕ್ಕೆ ಸಾಧ್ಯತೆನೋ ನೋಡ್ಲಿಕ್ಕೆ ಹೊಂಟಿಲ್ಲ ಮಾರಾಯ. ಏನೋ ರಮಣ, ಏನ್ ಹೇಳಿದ್ರೆ ನದಿ ಉಕ್ಕಿ ಹರಿಲಿದ್ರಂತೆ. ಈ ಟೈಮಿನೊಳಗ ಒಟ್ಟು ಹಾಕ್ಲಿಕ್ ಬರ್ತಾನೋ ನಿನಗ? ನೀನು ಭಾರಿ ಮಾಡೋ ಬಿಡಪ್ಪ. ಆ ಹನುಮಪ್ಪ ಹೆಂಗ್ ಮಾಡ್ತಾನೋ ಹಂಗ ಹಾಕ್ತ ಬಿಡು. ಈಗ ನೀ ಒಟ್ಟು ಹಾಕೋದ್ರಿಂದ ಎಲ್ಲ ಬೆಳೆ ಉಳಿತಾನೋ? ಅದೆಲ್ಲ ಆಗಂಗಿಲ್ಲ, ಸುಮ್ ಕೂಡು. ಯಾಕೆ ಹೈರಾಣ ಆಗ್ತಿ? ಏನೋ ಮಾರಯ್ಯ, ಅಲ್ಲ ನನ್ನ ನಸೀಬಿನೇ ಕೊಟ್ಟಿ ಅದ ನೋಡು. ಅಲ್ಲ, ಕೈಗ್ ಬಂದು ತುತ್ತು ಬಾಯಿಗೆ ಬರ್ಲಿಲ್ಲ ಅನ್ನಂಗಾಗ್ತದ ನೋಡು. ಬೆಳೆದು ನಿಂತು ಜ್ವಾಳ, ತೊಗರಿ, ಕುಸುಬಿ ಎಲ್ಲ ನೀರ್ ಪಾಲಾಗ್ಲಿಕ್ಕೆ ಹೋಯಪ್ಪ. ನಮ್ಮೂರ ಪಾಡದ ಬಿಡು ರಾಮಣ್ಣ, ಆ ನದಿ ಸುಮೂರಾಗ ನೀರು ಊರೊಳಗೆ ಬಂದವಂತ, ಮಂದಿ ಊರ್ ಬಿಟ್ಟು ಓಡ್ ಹೋಗ್ಲಕತ್ತಾರ. ನೀ ಹೇಳುದು ಖರೀದಿ ಬಿಡು. ನಮ್ ಹೊಲ ನೀರ್ ಪಾಲಾದ ಸಹಿತ ರಮಣ, ಮನಿ ಮಟ್ಟ ಮಾತ್ರ ನೀರ್ ಬರಂಗಿಲ್ಲ ಹೇಳು. ಏನು ಅಪ್ಪ, ನನಗೊಂದು ತಿಳಿಲಾರ್ದಾಗ ನೋಡು. ಈಗ ನಾನು ಹೋಗ್ತೀನೋ ಅಪ್ಪ, ಹೊಲದ ಕಡೆಗೆ ಹೋಗ್ತೀನಿ, ಏನಾಗ್ತದೋ ಅಂತ ಹೇಳಿ ನೋಡ್ಕೊಂಡು ಬರ್ತೀನಿ. ಹೋಗ್ಬರ್ತಿ? ಆಯ್ತಾಯ್ತು. ಬಾಳ ಬದುಕುವ ದಾರಿ ಮುಚ್ಚಿದರೆ, ಬಾಳ ಬದುಕುವ ದಾರಿ ಮುಚ್ಚಿದರೆ, ವರುಣ ದೇವ ಕೋಪಗೊಂಡರೆ, ವರುಣ ದೇವ ಕೋಪಗೊಂಡರೆ, ಭೂಮಿ ತಾಯಿಯು ಕೈ ಕೊಟ್ಟರೆ, ಭೂಮಿ ತಾಯಿಯು ಕೈ ಕೊಟ್ಟರೆ, ಎನಗೆ ಯಾವ ದಾರಿಯೋ, ಎನಗೆ ಯಾವ ದಾರಿಯೋ, ಎನಗೆ ಯಾವ ದಾರಿಯೋ, ಎನಗೆ ಯಾವ ಹೋಯ್ತು, ಎಲ್ಲ ಬೆಳಿ ಹಾಳಾಗಿ ಹೋಯ್ತಲ್ವೋ ಅಪ್ಪ, ಎಂತ ನೆರಿ ಅಂತೀನಿ. ಏನು ಪ್ರವಾಹ, ಏನು ನೆರಿ, ದೇವ್ರೆ ಇಂಥ ಪರಿಸ್ಥಿತಿ ಯಾಕನ್ನ ತಂದೆಯಪ್ಪ, ಎಲ್ಲ ಹೋಯ್ತು, ಎಲ್ಲ ಎದುರೆ ಆಯ್ತಲ್ವೋ ಅಪ್ಪ, ಲಾಖೋ ರೂಪಾಯಿ ಎಲ್ಲ ನೀರಾಗೆ ಹರ್ಕೊಂಡು ಹೋಯ್ತು. ಅಲ್ಲ ಏನು ಮಾಡಿ ಅಯ್ಯಪ್ಪ, ನಾ ಏನು ಮಾಡಿ ಹೆಂಗ್ ಬದುಕಲಿ ಅಂತೀನಿ. ಯಾಕನ್ನ ಬದುಕಬೇಕಪ್ಪ, ಯಾಕೆ ಬದುಕಬೇಕು ಅಲ್ಲ. ಹೌದು, ಯಾಕೆ ಬದುಕಬೇಕು, ವಿಷ ತಗೊಂಡೇ ಸಾಯ್ತೀನಿ ನಾನು, ಈ ಜೀವ ಬ್ಯಾಡ ಆಗ್ಯದ ನನಗೆ, ಬ್ಯಾಸರ ಆಗದ ಅಪ್ಪ ನನಗೆ, ಬಿಡ್ರಿ ಅಪ್ಪ ಬಿಡ್ರಿ, ಜೀವ ಬ್ಯಾಸರ ಆಗ್ಯದ, ವಿಷ ತಗೋತೀನಿ, ವಿಷ ತಗೋತೀನಿ ನಾನು. ಅಯ್ಯೋ ಶಿವನ, ನಿಂಗೇನಾದ್ರು ವಿಷದ ಬಾಟ್ಲಿ ಹಿಡ್ಕೊಂಡು ಹಿಂಗೆ ಓಡಾಡಕತ್ತಿ ಇವತ್ತ ಅಂತೀನಿ, ಈ ಮಕ್ಕಳನ್ನ ನೋಡಿ ಮಿಕ್ಸಿ ಮಿಕ್ಸಿ ಅಳಕತ್ತಾವ, ಮಾವಾರ ಬರ್ರಿ ಜಲ್ದಿ ಬರ್ರಿ. ಅಲ್ಲ ಇದ ಹೆಂಗ ಶಿಣ್ಣ ಬಿಡ್ದವ್ರು ಮಾಡಕತ್ತಿದ ಅಂತೀನಿ, ಒಂದಿಟ್ ಸಮಾಧಾನ ಮಾಡ್ಕೊ, ನೀವ ಹಿಂಗ ಆಡಿದ್ರ ನಾ ಏನ್ ಮಾಡಿ, ಈ ಕೂಸ್ಗಳು ಮಾರಿನಾರೆ ನೋಡಿ ಸುಮ್ಮನೆ ಬರ್ದು. ಇಲ್ಲ ಲಚ್ಚಿ, ಈ ಸಾಲದ ಹೊರಿ ನನ್ನ ಮ್ಯಾಲೆ ಹೊರಾಕ ನನಗೆ ಶಕ್ತಿ ಇಲ್ಲ, ಎಲ್ಲ ಹಾಳಾಗಿ ಹೋಗಿ ನಾನು, ನಾ ಸಾಯ್ಬೇಕು, ನಾ ಸತ್ರೆ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ, ಎಲ್ಲ ಬರಬರಿ ಆಗ್ತದೆ ಲಚ್ಚಿ. ಅಲ್ಲ ನೀನ ಹಿಂಗಂದ್ರ ಹೆಂಗ ಅಂತೀನಿ, ನೀ ಮಾಡೋ ನೋಡಿ ಕೂಸ್ಗಳು ಒಂದೇ ಸಮ ಅಳ್ಳಿಕತ್ತವ, ನಾ ನಿಮಗ್ ಸಮಾಧಾನ ಮಾಡ್ಲು ಕೂಸ್ಗಳು ಸುಮ್ಮನ್ ಕೂಡ್ಸ್ಲು, ನಂಗೂ ಸಾಕ್ ಸಾಕ ಹೋಗದ, ಮೊದ್ಲು ಕೈಯಾಗಿನ ವಿಷದ ಬಾಟ್ಲಿ ತೆಗೆದು ಹೋಗಿ ಆ ಕಡೆ. ಇಲ್ಲ ನಾ ಬಾಟ್ಲಿ ಹೋಗಂಗಿಲ್ಲ, ನಾ ಸುಂದರವಲ್ಲ ಅಲ್ಲ, ಬರಗಾಲ ಬಂದು ಬೆಳಿಗ್ ಕೈ ಹತ್ತಲಿಲ್ಲ ಅಲ್ಲ, ಈ ಸರ್ತಿ ನೆರೆ ಬಂದು ಬೆಳೆದು ನಿಂತು ಜೋಳ ತೊಗರಿ ಎಲ್ಲ ಕೊಚ್ಕೊಂಡು ಹೋಗ್ಯಾವ ನಾವಲ್ಲೇ. ಈಗ ನೋಡು ನಾಳೆ ಬ್ಯಾಂಕ್ದವ್ರು ಬಂದು ಮನೆ ಮುಂದೆ ನಿಂತ ನಾ ಹ್ಯಾಂಗವ್ರಿಗೆ ಮಾರಿ ತೋರಿಸ್ಲಿ, ಮನ ತಡಿಯಕ್ಕಾಗಂಗಿಲ್ಲ, ನಾ ಸಾಯ್ಲಿಕ್ಕೆ ಬೇಕು, ನಾ ಸಾಯ್ತೀನಿ ಅಪ್ಪ, ನಾಪ್ಪ. ಅದ್ ಯಾಕ ಹಂಗ ಆಡ್ಲಿಕ್ಕೆ ಹಚ್ಚಿದ್ವು, ಸುಮ್ಮ ಕುಂದಿರ್ತೀಯೋ ಏನ್ ಬಡಿಗೆ ತಗೊಂಡು ಎರಡು ಬಾರಿಸಲು. ನಾ ಏನು ಮಾಡ್ಲಿ ಅಯ್ಯಪ್ಪ, ನಾ ಏನು ಮಾಡ್ಲಿ ಹೇಳು, ಹೊಟ್ಟ್ಯಾಗ ಬೆಂಕಿ ಬಿದ್ದಂಗ ಆಗ್ಯದ, ನನ್ನ ಸಂಕಟ ನಿಮಗೆ ಯಾರಿಗೂ ತಿಳಿಯಂಗಿಲ್ಲ ಬಿಡ್ರಿ. ಏ ಬುದ್ಧಿ ಹೇಳಿ, ಏನು ಬುದ್ಧಿ ಹೇಳಿದ್ಯೋ ನೀನು, ಒಳ್ಳೆ ಮಳ್ಳನಂಗ ಆಡ್ಲಿಕ್ಕೆ ಹತ್ತಿಯಲ್ಲು, ತ್ರಾಸ ಮನುಷ್ಯರಿಗಲ್ದೆ ಮರಕು ಬರ್ತಾವೇನು ಕೋಡಿ, ಸುಮ್ಮ ಕೊಂಡ್ರು ಮೊದಲ ಆ ಕೈಯಾಗಿನ ವಿಷದ ಬಾಟ್ಲಿ ಆ ಕಡೆ ಹೋಗಿ ಹೋಗಿದೀನಿ ನೋಡಿ ಅಪ್ಪ. ಆಯ್ತಾ, ಏ ಮಳ್ಳ ಇಲ್ಲಿ ಬಾ, ಈ ಬರಗಾಲ ನೆರಿ ಎಲ್ಲ ನಮ್ ಕಾಲದಾಗ ಇರ್ಲಿಲ್ಲ ಅಂತ ಮಾಡಿದಿನಲ್ಲಿ, ನಾನು ಇಂಥ ಏಸು ಬರಗಾಲ ನೋಡಿನು ಏಸು ನೆರಿ ಕಂಡಿನು ನನಗೇ ನೆನಪಿಲ್ಲ ಗೊತ್ತೇನು. ಯಪ್ಪ ಆಗೆಲ್ಲ ನೀ ಏನ್ ಮಾಡ್ತಿದ್ದೆ ಇಲ್ಲಿ ಕೇಳು, ನಾನ್ ನಿನ್ನಂಗ ಕೈ ಕಟ್ಕೊಂಡು ಕೂಡ್ತಿದ್ದಿಲ್ಲ, ಬರ ಬಂದಾಗ ನೆರಿ ಬಂದಾಗ ಬೆಳಿ ಕೈ ತಪ್ಪಿದಾಗ ನಮ್ಮನ್ನ ಕಾಯಕ ನಾ ಸಾಕಿದ ಆಡುಗಳು ಕುರಿಗಳು ಇದ್ವಪ್ಪ, ನಿನ್ನ ವಯಸ್ಸಿನಾಗ ಕುರಿ ದೊಡ್ಡಾಗ ಮೂರ್ನೂರು ಕುರಿ ಇದ್ದು ನೆನಪದೆ ನಿನಗೆ, ನಾ ಎಷ್ಟು ಹೇಳಿದ್ರು ಕೇಳಲಾರದೆ ಕುರಿಗಳನ್ನೆಲ್ಲ ಮಾರಿ ಆ ರೊಕ್ಕ ಎಲ್ಲ ಹೊಲಕ್ಕೆ ಸುರಿದಿ, ಈಗ ನೋಡಿ ಎಂಥ ಗತಿ ಬಂತು ನಿನಗೆ. ಹೌದಪ್ಪ ಹೌದು, ಆವಾಗ ನನಗೆ ತಿಳಿಲಿಲ್ಲ ನೋಡು, ನಿನ್ನ ಮಾತು ಕೇಳಲಾರದೆ ದೊಡ್ಡ ತಪ್ಪು ಮಾಡಿದೆ ಅಂದಂಗೆ ಅಪ್ಪ, ಈಗೇನು ಮಾಡಮ್ಮ ಹೇಳು. ಏ ಬುದ್ಧಿ ಹೇಳಿ ಸ್ವಲ್ಪ ಕೇಳಿಲ್ಲಿ ಹೇಳಪ್ಪ, ನೀ ಇಂಥ ಎಡವಟ್ಟು ಮಾಡ್ಕೋಬಹುದು ಅಂತ ನನಗೆ ಮೊದಲೇ ಗೊತ್ತಿತ್ತಪ್ಪ, ಕಷ್ಟ ಕಾಲಕ್ಕೆ ಆಗ್ತಾವ ಅಂತ ನನ್ನ ಕಿವಿಯಾಗಿದ್ದ ಬಂಗಾರ ಕಡಗಳನ್ನ ಒಳಗ ಕಬ್ಬಿಣ ಪೆಟ್ಟಿಗೆ ಆಗಿಟ್ಟೀನಿ, ಅವನ್ನ ಮಾರಿ ಮೊದಲು ನಾಲ್ಕು ಕುರಿನೂ ಆಡ್ನೂ ತಗೊಂಡ್ ಬಾ. ಒಕ್ಕಲ್ತನ ಜೋಡಿ ಕುರಿ ಆಡು ಸಾಕೋದು ರೂಢಿ ಮಾಡಿಕೋ. ಹಾ, ಹಂಗೆ ದನದ ದವಾಖಾನೆಗೆ ಹೋಗಿ ಡಾಕ್ಟರ್ ನೋಡ್ಕೊಂಡು ಬಾ. ಸರ್ಕಾರದಿಂದ ನಿನಗೇನಾರ ಸಹಾಯ ಸಿಗ್ತೇನು ಅಂತ ಕೇಳ್ಕೊಂಡು ಬಾ. ಹಾ, ಹೋದ ವರ್ಷದ ಜೋಳನೇ ಇನ್ನಾರು ತಿಂಗಳಿಗೆ ಆಗೋಷ್ಟವ. ನೀ ಏನ್ ಕಾಳಜಿ ಮಾಡಬೇಡ, ಮುಂದೇನಾಗ್ಬೇಕು ಅದನ್ನ ನೋಡು. ಆಯ್ತಪ್ಪ, ಹಂಗೆ ಮಾಡ್ತೇನೆ. ದನ ದವಾಖಾನೆ ಕಡೆ ಹೋಗಿ ಬರ್ತೀನಂತ. ಹೋಗಿ ಬಾ. ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರ. ನಮಸ್ಕಾರ ರಮಣ. ಬಾ ಬಾ ಬಾ ಬಾ ಬಾ ಬಾ. ಅಲ್ಲೋ ರಮಣ, ನಿಮ್ ಊರಾಗ ಮೊನ್ನೆ ಪ್ರವಾಹ ಬಂದು ಎಲ್ಲ ಬಹಳ ಅನಾಹುತ ಆಯ್ತಂತಲ್ಲ, ನಿಮ್ ಹೊಲ ಅದೆಲ್ಲ ಬರೋಬರಿ ಅದಾವಿಲ್ಲ ಮತ್ತ ಎಮ್ಮಿಗೆ ಅದೆಲ್ಲ ಏನ್ ತೊಂದರೆ ಆಗಿಲ್ಲಲ್ಲ? ಅದೇ ಹೇಳಕ್ ಬಂದೇನ್ರಿ ಅಪ್ಪ, ಬಹಳ ಬಹಳ ತ್ರಾಸ ಆಯ್ತು ನೋಡ್ರಿ. ಹೌದಾ? ಬಹಳ ತ್ರಾಸ ಆಯ್ತ್ರಿ, ಎಲ್ಲ ಹಾಳಾಯ್ತ್ರಿ ಅಪ್ಪ. ಅಲ್ಲಾಯ್ಯವನು ಎಮ್ಮಿ ಬರಬರ ಅದರಿ, ಆದ್ರೂ ಮತ್ತ ನಿಮ್ ಜೊತೆಗೆ ಮಾತಾಡ್ಬೇಕಾಗಿತ್ರಿ ಅಪ್ಪ, ಅದಕ್ಕೆ ಬಂದೇನ್ರಿ. ಮೊದ್ಲು ಕುಂಡ್ರಲ್ಲಿ ಕುರ್ಚಿ ತಗೋ, ಅಲ್ಲಿ ಕುಂಡ್ರಿ. ಆಯ್ತ್ರಿ, ಆರಾಮ್ ಕುಂಡ್ರು. ಈಗ ಏನ್ ವಿಚಾರ ಏನ್ ಹೇಳ್ರಿ ಅಪ್ಪ? ನೆರಿ ಬಂದು ಕೈಗೆ ಬಂದದ್ದು ಬಾಯಿಗೆ ಬರ್ಲಿಲ್ಲ ಅನ್ನಂಗಾಯ್ತು ನೋಡ್ರಿ ಅಪ್ಪ. ಹೊಲ ಬೆಳಿ ಎಲ್ಲ ಮುಳುಗಿ ಹೋದವ್ರಿ ಅಪ್ಪ. ಮುಂದೇನ್ ಮಾಡಬೇಕು ತಿಳಿಲಾರ್ದಂಗಾಗ್ಯದ ನೋಡ್ರಿ, ದಿಕ್ಕ ತಪ್ಪದಂಗಾಗ್ಯದ್ರಿ ಅಪ್ಪ. ಹೌದು ರಾಮಣ್ಣ, ಇಂಥ ಪರಿಸ್ಥಿತಿ ಯಾವ ರೈತನಿಗೂ ಬರಬಾರದು ನೋಡು. ಹೌದ್ರಿ ಅಪ್ಪ, ಈ ಪ್ರವಾಹದ ಸುದ್ದಿ ಕೇಳಿ ನನ್ನ ಮನಸ್ಸಿಗೆ ಭಯಂಕರ ಬೇಜಾರಾಗ್ಯದ ನೋಡಪ್ಪ. ಹೌದ್ರಿ ಅಪ್ಪ, ಅಂದಂಗ ಡಾಕ್ಟರ್ ಸಾಹೇಬ್ರ, ಈಗ ನೀವೇ ನಮಗ ದಾರಿ ತೋರಿಸ್ಬೇಕು ನೋಡ್ರಿ ಅಪ್ಪ. ನೋಡ್ರ ರಾಮಣ್ಣ, ನೀ ಏನು ವಿಚಾರ ಮಾಡಕ್ ಹೋಗಬೇಡ. ನನ್ನ ಕೈಯೊಳಗೆ ಏನೇನು ಮಾಡೋದಕ್ ಸಾಧ್ಯದ ಅದನ್ನೆಲ್ಲ ನಾನು ಗ್ಯಾರಂಟಿಯಾಗಿ ಮಾಡ್ತೀನಿ. ಮೊದ್ಲ ನೀ ಏನ್ ಮಾಡ್ಬೇಕಂತಿ ಅನ್ನೋದನ್ನ ನೀ ಹೇಳಿದ್ರೆ ನನಗೆ ಗೊತ್ತಾಗ್ತದಪ್ಪ, ನಾ ಮಾಡಬಹುದು ಅದನ್ನ. ಹೂರಿ ಅಪ್ಪ, ಅಂದಂಗ ಡಾಕ್ಟರ್ ಸಾಹೇಬ್ರ, ನಮ್ಮಪ್ಪ ಒಂದ್ ನಾಲ್ಕು ಆಡು ಕುರಿ ಸಾಕೊಳ್ಳೋ ಮಗ ಅಂತ ಹೇಳಕ್ ಹತ್ತೇನ್ರಿ. ನಂಗೂ ಅದೇ ಪಾಡ ಅನಸ್ತದ್ರಿ, ಮತ್ತ ನೀವೇ ನನಗ್ ದಾರಿ ತೋರಿಸ್ಬೇಕು ನೋಡ್ರಿ ಅಪ್ಪ. ಅಡ್ಡಿಲ್ಲ ರಮಣ್ಣ, ಬಾಳ ಒಳ್ಳೆ ವಿಚಾರ ಅದ ನೋಡಪ್ಪ. ಹಿಂಗಂತೀರಪ್ಪ, ಕುರಿ ಆಡು ಅಗದಿ ಯಾವ ತೊಂದರೆನೂ ಇರಲಾರ್ದೆ ಆರಾಮಾಗಿ ಸಾಕೋಬಹುದೇನಪ್ಪ, ಅದರಿಂದ ನಿನಗ್ ಒಳ್ಳೇದನು ಆಗ್ತದ. ಹೌದ್ರಿ ಅಪ್ಪ, ಊರಿನ ಸುತ್ತ ಬೇಕಾದಷ್ಟು ಗಿಡ ಗಂಪಿ ಅದಾವ, ಕುರಿಗಳ ಮೇವಿಗೆ ತೊಂದರೆ ಆಗಂಗಿಲ್ಲ. ಅದ್ರ ಜೊತೆಗೆ ನಾ ಹೇಳದಂಗ ಕೇಳಿದ್ರ ನಿಮಗೆಲ್ಲ ಒಳ್ಳೆ ಲಾಭ ಆಗ್ತದಪ್ಪ, ಅದರೊಳಗೆ ಏನು ಸಂಶಯ ಇಲ್ಲ ನೋಡು. ಹಿಂಗಂತೀರಿ ಅಪ್ಪ, ಅದಕ್ಕೆ ನಿಮ್ ಕಡೆ ಬಂದೀನಿ ನೋಡ್ರಿ ಸರ. ನಮ್ಮಪ್ಪ ಅವನ್ ಕಡೆ ಇದ್ದದ್ದು ಚಿನ್ನದ ವಾಲಿ ಕೊಟ್ಟನ್ರಿ, ಅವನು ಮಾರಿ 5,000 ತಂದೀನ್ರಿ ಅಪ್ಪ, 5,000. ನಾ ಏನ್ ಮಾಡಬಹುದು ಅಂತ ಹೇಳಿ ನೀವೇ ತಿಳಿಸಿ ಹೇಳ್ಬೇಕ್ರಿ ಅಪ್ಪ. ನಿಮ್ ಕಡೆಯಿಂದ ನನಗ ಏನೇನ್ ಸಹಾಯ ಸಿಗಬಹುದು ಅಂತ ಹೇಳಿ ತಿಳಿಸಿ ಹೇಳ್ರಿ ಅಪ್ಪ. ನೋಡ್ರ ಮಣ್ಣ, ನಿಮ್ಮಂತವ್ರ ಸಲುವಾಗಿ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಮಾಡ್ಯದ. ಹೂರಿ ಅಪ್ಪ, ಸರ್ಕಾರದಿಂದ ಅಂಚಿನ ಹಣದ ಯೋಜನೆ ಅಂತ ಹೇಳಿ ಒಂದದ, ಅದರಾಗ ನಿನ್ ಹೆಸರು ಸೇರಿಸೋಣಂತ, ಮತ್ತ ಬ್ಯಾಂಕ್ನವರು ಸಹಿತ ಕಡಿಮೆ ಬಡ್ಡಿಗೆ ಸಾಲ ಕೊಡ್ತಾರ. ಹೌದ್ರಿ, ದವಾಖಾನೆಯಾಗಿರುವಂತಹ ಔಷಧ ಗುಳಿಗೆ ಎಲ್ಲ ನಾನೇನು ಕೊಡ್ತೀನಂತ. ಆಮೇಲೆ ಕಾಲಕಾಲಕ್ಕೆ ಏನೇನ್ ಉಪಚಾರ ಮಾಡಬೇಕು, ಏನೇನ್ ಲಸಿಕೆ ಹಾಕಬೇಕು ಅದನ್ನೆಲ್ಲ ನನಗೆ ಬಿಡು, ನಾ ಮಾಡ್ತೀನಂತ. ಮೊದ್ಲ 10 ಹೆಣ್ಣು ಕುರಿ ಒಂದು ಟಗರು ಕೊಂಡ್ಕೊಂಡು ನೀ ಈ ಕೆಲಸ ಶುರು ಮಾಡಿಬಿಡು. ಆಯ್ತ್ರಿ ಅಪ್ಪ, ಆಯ್ತು. ಆದ್ರೆ ಒಳ್ಳೆ ಜಾತಿ ಕುರಿ ನೀವೇ ಕೊಡಿಸ್ಬೇಕು ನೋಡ್ರಿ ಅಪ್ಪ. ರಾಮಣ್ಣ, ನಾವ್ ಇರೋದು ಅದಕ್ಕಪ್ಪ. ಶನಿವಾರ ಸಂತಿಗೆ ಹೋಗಿ ಕುರಿಗಳನ್ನ ಕೊಂಡ್ಕೊಂಡು ಬರೋಣಂತ, ತಯಾರಿರು. ಆಯ್ತ್ರಿ ಅಪ್ಪ, ಆಯ್ತ್ರಿ. ಮತ್ತ ಶನಿವಾರ ನಾ ಬರಲ್ರಿ ಅಪ್ಪ? ಹಾ ಹಾ, ಬಾ ಶನಿವಾರ ಹೋಗೋಣಂತ ಸಂತಿಗೆ. ಹಾ ರೀ, ಹಾ ನಮಸ್ಕಾರ ಅಪ್ಪ. ನಮಸ್ಕಾರ, ಹೋಗಿ ಬಾ. ಪಶುವೈದ್ಯರ ಸಲಹೆಯಂತೆ ರಾಮಣ್ಣ 10 ಕುರಿಗಳನ್ನು ಸಾಕಲು ಶುರು ಮಾಡುತ್ತಾನೆ. ಒಂದು ವರ್ಷ ಕಳೆಯುವುದರಲ್ಲಿ ಕುರಿಗಳು ದುಪ್ಪಟ್ಟಾಗುತ್ತವೆ. ಒಂದು ದಿನ ರಾಮಣ್ಣ ಪಶುವೈದ್ಯರ ಕಡೆಗೆ ಬರುತ್ತಾನೆ. ನೋಡಿ ನೋಡಿ ಒಂದು ವರ್ಷ ಕಳೆದೋಯಿತು, ನೋಡಿ ನೋಡಿ ಒಂದು ವರ್ಷ ಕಳೆದೋಯಿತು. ಲಾ 10 ಇಲ್ಲ 20 ಕುರಿಯ ಗುರಿಯಾಯಿತು, ಹತ್ತರಿಂದ ಇಪ್ಪತ್ತು ಕುರಿಯಾಯಿತು. ಆದರೆ ಒಂದು ದಿನ ಎರಡು ಕುರಿ ಮರಿ ಸತ್ತು ಹೋಯಿತು. ಆದರೆ ಒಂದು ದಿನ ಎರಡು ಕುರಿ ಮರಿ ಸತ್ತು ಹೋಯಿತು. ಡಾಕ್ಟರ್ ಸಾಹೇಬ್ರ, ಡಾಕ್ಟರ್ ಸಾಹೇಬ್ರ, ನನ್ ಕುರಿ ಮರಿ. ಯಾಕೋ ರಾಮಣ್ಣ, ಯಾಕೆ ಗಾಬರಾಸಿರಿ? ಏನಾಯ್ತು ಮರಿಗೆ? ನನ್ ನಸೀಬೆ ಕೊಟ್ಟಿ ಅದು ನೋಡ್ರಿ ಡಾಕ್ಟರ್ ಸಾಹೇಬ್ರ. ಅಲ್ಲ, ಚಲೋ ಮೇಕೋತ್ ನಿಂತಿದ್ ನನ್ ಕುರಿ ಮರಿ ಹಂಗೆ ಬಿದ್ದು ವಿಲಿ ವಿಲಿ ಒದ್ದಾಡಿ ಸತ್ಯ ಹೋಯ್ತ್ರಿ ಅಪ್ಪ. ಏನ್ ಮಾಡೋದು ತಿಳಿಯಂಗಲಾಗ್ಯದ. ಅಲ್ಲ, ಬ್ಯಾರೆ ಕುರಿಗಳಿಗೂ ಹಿಂಗೆ ಆದ್ರೆ ನಾ ಏನ್ ಮಾಡ್ರಿ ಅಪ್ಪ? ತಡಿ ತಡಿ ತಡಿ ತಡಿ ರಾಮಣ್ಣ, ಗಡಬಡ ಮಾಡ್ಬೇಡ. ಈ ಮರಿಗೆ ಏನಾಗ್ಯದ ಒಂದ್ ಸ್ವಲ್ಪ ಪರೀಕ್ಷೆ ಮಾಡ್ತೀನಿ, ತಡಿ ನೋಡೋಣ. ನೀ ಹೇಳುದ್ ನೋಡಿದ್ರ ಇದಕ್ಕ ಕರುಳು ಬ್ಯಾನಿ ಆದಂಗ್ ಕಾಣಿಸ್ತದ. ಮೊದ್ಲೇ ಹೇಳಿರ್ಲಿಲ್ಲ ನಾನ್ ನಿನಗ ಎಲ್ಲಾ ಕುರಿಗಳಿಗೆ ಲಸಿಕೆ ಹಾಕಿಸ್ಬೇಕು ಅಂತ ಹೇಳಿ? ಕುರಿ ಸತ್ ಮೇಲೆ ನನ್ ಕಡೆ ಬಂದಿಯಲ್ಲೋ ಮರಾಯ. ಹೌದ್ರಿ ಅಪ್ಪ, ಹೌದ್ ಹೌದು, ನಂದೇ ತಪ್ಪಾಯ್ತ್ರಿ ಅಪ್ಪ. ಅವಾಗೇನ್ ನಿಮ್ ಮಾತು ಕೇಳಲಿಲ್ಲ. ಈಗೇನ್ ಮಾಡೋದು ಹೇಳ್ರಿ ಅಪ್ಪ? ನೀವ್ ಹ್ಯಾಂಗ್ ಹೇಳ್ತಿರೋ ಹಂಗೆ ಕೇಳ್ತೀನ್ರಿ. ಈಗ ಈ ಮಾತು ಹೇಳಿದ್ರೆ ಏನ್ ಉಪಯೋಗ? ಇರ್ಲಿ ಬಿಡು, ಚಿಂತೆ ಮಾಡಬೇಡ. ಬ್ಯಾರೆ ಏನ್ ಕುರಿಗಳದಾವಲ್ಲ, ಇವತ್ತೇ ಸಾಯಂಕಾಲ ಅವಕ್ಕೆಲ್ಲ ಲಸಿಕೆ ಹಾಕೋಣಂತ. ಹ್ಞೂ ರೀ ಅಪ್ಪ. ಮತ್ತ ನಿನ್ ಕುರಿಗಳಿಗೆಲ್ಲ ವಿಮಾನ ಆಗ್ಯದ ಅದನ್ನ ತಿಳ್ಕೊ ನೀನು. ಹ್ಞೂ ರೀ. ಈ ಕುರಿಗೂ ವಿಮಾ ಹಣ ಬರ್ತದೇನೋ ಅಂತ ಹೇಳಿ ನೋಡೋಣಂತ. ನಾ ಒಂದು ಪತ್ರ ಬರೆದು ಕೊಡ್ತೀನಿ, ನೀ ಒಯ್ದು ಆ ವಿಮಾ ಕಂಪನಿ ಕೊಟ್ಟು ಬಾ. ಹ್ಞೂ ರೀ ಅಪ್ಪ, ಹಂಗೆ ಮಾಡ್ತೀನಿ. ಅಷ್ಟೇ ಅಲ್ಲ ರಮಣ, ಹ್ಞೂ ರೀ, ಒಂದು ತಿಳ್ಕೊ, ಇನ್ ಮುಂದೆ ಹಿಂಗ ಆಗಕ್ ಬಿಡಬಾರ್ದು ನೋಡು. ಹ್ಞೂ ರೀ ಅಪ್ಪ. ಕಾಲ ಕಾಲಕ್ಕೆ ನಾ ಹೇಳದಂಗ ಲಸಿಕೆ ಔಷಧ ಯಾವತ್ತೂ ಕೊಡ್ತಾ ಇರಬೇಕು. ಕುರಿಗಳನ್ನ ಹೊರಗೆ ಮೇಯಿಸಿಕೊಂಡು ಬಂದ್ಮೇಲೆ ಮನಿ ಒಳಗೂ ಸಹಿತ ಒಂದೊಂದು ಕುರಿಗೆ 50 ಗ್ರಾಂನಷ್ಟು ಹಿಂಡಿ ನೀರ ಕಲಿಸಿ ಕೊಡಬೇಕೇನಪ್ಪ? ಆಯ್ತ್ರಿ ಅಪ್ಪ. ಅದ್ರ ಜೊತೆಗೆ ಅಗಸಿ ಎಲಿ, ಹೆಬ್ಬೇವಿನ ಎಲಿ, ಸೂಬಾಬುಲ್ಲು ಎಲ್ಲ ಬರೋಬ್ಬರಿ ಕಡದ ಹಾಕಬೇಕು. ತಿಳಿತಿಲ್ಲೋ? ಹ್ಞೂ ರೀ ಅಪ್ಪ, ತಿಳಿತು. ಅಲಕ್ಷ್ಯ ಮಾಡಬೇಡ್ರಿಪ್ಪ. ಇಲ್ರಿ ಅಪ್ಪ, ಅಲಕ್ಷ್ಯ ಮಾಡಂಗಿಲ್ಲ. ನೀವ್ ಏನೇನ್ ತಿಳಿಸಿ ಹೇಳಿರಿ, ಹಂಗೆ ಮಾಡ್ತೇನ್ರಿ. ಎರಡು ವರ್ಷಗಳು ಕಳೆದಿವೆ. ರಾಮಣ್ಣ ಈಗ 40 ಕುರಿಗಳ ಒಡೆಯ. ಅವನ ಮನೆಯ ಸ್ಥಿತಿಗತಿ ಸಾಕಷ್ಟು ಸುಧಾರಿಸಿದೆ. ಒಂದು ದಿನ ವೈದ್ಯರು ಕುರಿಗಳಿಗೆ ಲಸಿಕೆ ಹಾಕಲು ಅವನ ಮನೆಗೆ ಬರುತ್ತಾರೆ. ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರ. ನಮಸ್ಕಾರ. ನಮಸ್ಕಾರ ರಾಮಣ್ಣ. ಬರ್ರಿ ಬರ್ರಿ ಬರ್ರಿ ಬರ್ರಿ ಡಾಕ್ಟರ್ ಸಾಹೇಬ್ರ. ನಮಸ್ಕಾರ ಬಾಳಾಜ. ನಮಸ್ಕಾರ. ನಮಸ್ಕಾರ. ನಿಮ್ ಹೊಟ್ಟಿ ತಣ್ಣಗಿರ್ಲಿ ನೋಡ್ರಿ, ನಮ್ ಹುಡುಗಗ ಒಳ್ಳೆ ದಾರಿ ತೋರಿಸಿದ್ರಿ. ನಿಮ್ಮನ್ನ ತಂಪು ಹೊತ್ತಿನಾಗ ನೆನೆಸಬೇಕ್ರಿ ಅಪ್ಪ. ನಂದೇನೈತಿ ಬಿಡು ಬಾಳಾಜ, ನನ್ನ ಡ್ಯೂಟಿ ನಾ ಮಾಡಿನಿ ಅಷ್ಟೇ. ನಿಮ್ ರಾಮಣ್ಣ ಕೆಲಸದೊಳಗ ನಿಯತ್ತು ಶ್ರದ್ಧಾ ಎಲ್ಲಾ ತೋರ್ಸಾನ, ಹಂಗಾಗಿನೆ ಅವ ಉದ್ದಾರ ಆಗಾಕತ್ತಾನ ನೋಡು. ನೀವು ಭಾರಿ ಹೇಳೋರಿ ಡಾಕ್ಟರ್ ಸಾಹೇಬ್ರ, ಎಲ್ಲ ನಿಮ್ಮಂತವ್ರ ಆಶೀರ್ವಾದ ನೋಡ್ರಿ. ನಾನು ಇಷ್ಟರ ಮಟ್ಟಿಗಾಗಿನಿ ಡಾಕ್ಟರ್ ಸಾಹೇಬ್ರ. ಈಗ ನನ್ ಬಲ್ಯಾಕ 40 ಕುರಿ ಅದಾವ್ರಿ, ಮತ್ತ ದೇವ್ರ ದೈದಿಯಿಂದ ಈ ಸರ್ತಿ ಬೆಳೆನೂ ಚಲೋ ಬಂದದ ನೋಡ್ರಿ. ಅಡ್ಡಿ ಇಲ್ಲ, ಬಹಳ ಚಲೋ ಆಯ್ತು. ಈಗ ಕಷ್ಟ ಪಡುವವ್ರನ್ನ ಆ ದೇವ್ರು ಯಾವತ್ತೂ ಕೈ ಬಿಡಂಗಿಲ್ಲ, ತಿಳ್ಕೊ. ಹೌದ್ ಹೌದ್. ಕಷ್ಟ ಬಂತು ಅಂತ ಗೋಳಾಡಿದ್ರೆ ಬಾಳ ನಡೀತದೇನು, ಸಟದ ನಿಂತಬೇಕು, ಬದುಕಿ ತೋರಿಸಬೇಕು. ಬಾಳಜ್ಜ, ನಿಮ್ಮಂತ ಹಿರಿಯರ ಮಾರ್ಗದರ್ಶನ ಎಲ್ಲಾರಿಗೂ ಬೇಕು ನೋಡು. ನಂದೇನದ್ರಿ ಡಾಕ್ಟರ್ ಸಾಹೇಬ್ರೆ, ಊರು ಹೋಗು ಅಂತದ, ಅಡವಿ ಬಾ ಅಂತದ, ನನ್ನ ಅನುಭವದಾಗ ಏನದೋ ಅದನ್ನ ನನ್ನ ಮಗನಿಗೂ ಹೇಳ್ತೇನ್ರಿ, ಅಷ್ಟೇ ರೀ ಸಾಹೇಬ್ರೆ. ಬಾಳಜ್ಜ, ನಿನ್ನಂತವ್ರು 100 ವರ್ಷ ಸುಖವಾಗಿ ಬದುಕಬೇಕು ನೋಡು. ಆಯ್ತಾ, ಇನ್ನ ನಾ ಬರ್ತೀನಿ ನೋಡೆಲ್ಲ, ಬಹಳ ಸಂತೋಷ ಆಯ್ತು. ನಾ ಬರ್ತೀನಿ ಪರಮಣ್ಣ. ಡಾಕ್ಟರ್ ಸಾಹೇಬ್ರ, ಅಲ್ರಿ ಅಡಿಗೆ ಆಗ್ಯದ, ಊಟ ಮಾಡ್ಕೊಂಡು ಹೋದ್ರೆ ನಮಗ ಸಮಾಧಾನ ಆಗ್ತದ ನೋಡ್ರಿ ಡಾಕ್ಟರ್ ಸಾಹೇಬ್ರ. ಹೌದು ಸಾಹೇಬ್ರ. ಅಲ್ಲ, ಈಗ ನಿಮ್ಮ ಮಾತು ಕೇಳಿ ನನಗ ಹೊಟ್ಟೆ ತುಂಬದಂಗ ಆಗ್ಯದ. ಆದ್ರೂ ಇರ್ಲಿ ನಡ್ರಿ, ನೀವಿಷ್ಟು ಆಗ್ರಹ ಮಾಡಾಕತ್ತೀರಂತಂದ್ರ ಊಟ ಮಾಡಿ ಹೋಗ್ತೀನಂತ. ಬರ್ರಿ ಬರ್ರಿ. ಕಾಮಧೇನು ಕಾಮಧೇನು ಕಾಮಧೇನು ಕಿರು ಕಾಮಧೇನು ಕಾಮಧೇನು ಕಿರು ಕಾಮಧೇನು ಮೇಕೆ ಕುರಿ ಇದುವೆ ನಮ್ಮ ಕಿರು ಕಾಮಧೇನು ಮೇಕೆ ಕುರಿ ಇದುವೆ ನಮ್ಮ ಕಿರು ಕಾಮಧೇನು ನಮ್ಮ ಬಾಳ ಸವಿಜೇನು, ನಮ್ಮ ಬಾಳ ಸವಿಜೇನು. ಕಾಮಧೇನು ಕಿರು ಕಾಮಧೇನು, ಕಾಮಧೇನು ಕಿರು ಕಾಮಧೇನು. ನೆರೆ ಬರ ಕಷ್ಟ ಕಾಲದಿ ನೀನು ಬಂದು ಜೊತೆಗಿರುವೇನು, ನೆರೆ ಬರ ಕಷ್ಟ ಕಾಲದಲ್ಲಿ ನೀನು ಬಂದು ಜೊತೆಗಿರುವೇನು. ಹಾಲು ಉಣ್ಣಿ ಮಾಂಸ ಗೊಬ್ಬರ ಕೊಡುವೆ ನೀನು, ಹಾಲು ಉಣ್ಣಿ ಮಾಂಸ ಗೊಬ್ಬರ ಕೊಡುವೆ ನೀನು. ಕಾಮಧೇನು ಕಿರು ಕಾಮಧೇನು, ನೀ ಬಾಳ ಬೆಳಗಿದ ಕಿರು ಕಾಮಧೇನು, ನೀ ಬಾಳ ಬೆಳಗಿದ ಕಿರು ಕಾಮಧೇನು, ಕಿರು ಕಾಮಧೇನು, ಕಿರು ಕಾಮಧೇನು, ಕಿರು ಕಾಮಧೇನು. ಇದುವರೆಗೆ ಬಾಳ ಬೆಳಗಿದ ಕಿರು ಕಾಮಧೇನು ನಾಟಕ ಕೇಳಿದಿರಿ. ರಚನೆ ಡಾಕ್ಟರ್ ರವಿಕುಮಾರ್ ಪಿ ಹಾಗೂ ಶಶಿಕಲಾ ಎಸ್ ಜಿ. ಪಾತ್ರ ಪರಿಚಯ ಭೀಮ ರಾಜೇಂದ್ರ ಕುಲಕರ್ಣಿ, ಪಶುವೈದ್ಯ ಸೋಮಶೇಖರ್ ರುಳಿ, ರಾಮಣ್ಣ ಮಧುಸೂದನ್ ತೆಂಗ್ಲೇಕರ್, ದ್ಯಾಮ ಗೋವಿಂದ ರಾಠೋಡ್, ಬಾಳಜ್ಜ ವೆಂಕಟ ದೇಶ್ ಪಾಂಡೆ, ಲಚ್ಚಿ ಬಸವರಾಜೇಶ್ವರಿ ಹಿರೇಮಠ. ಹಾಡುಗಳನ್ನು ಹಾಡಿದವರು ಫಕೀರೇಶ್ ಕಣವಿ, ತಬಲಾ ಸಾಥ್ ನೀಡಿದವರು ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್, ಹಾರ್ಮೋನಿಯಂ ಕುಮಾರ್ ಕಣವಿ. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ನಿರ್ಮಾಣ ರಾಜೇಂದ್ರ ಕುಲಕರ್ಣಿ ಹಾಗೂ ಸೋಮಶೇಖರ್ ಎಸ್ ರುಳಿ. ಈಗ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಹಾ ಹೇಳ, ಎಷ್ಟು ದಿನ ಆಯ್ತು ಏನ್ ಕತೆ? ಫೋನೇ ಮಾಡಿಲ್ಲ. ನಾ ಮಾಡಿಲ್ಲಂತೆ, ಬರೋಬರ ಅದು ಬಿಡು, ಯಾರನ್ನ ಒಬ್ರು ಮಾಡಬೇಕಾಗ್ತದಲ್ಲ. ಅಂದಂಗೆ ಏನು ವಿಶೇಷ ಇವತ್ ನೆನಪಿಸಿಕೊಂಡಿಲ್ಲ? ಶಿವಬಕ್ಕನ ಕತೆ ನೋಡಿದನು? ಸರಿ ನಾವು ಬಂದು ಒಳಗೆ ಸಾಮರ್ಥ್ಯ ತಯಾರಾಗಿದೆ. ಯಾಕೋ ಸ್ವಲ್ಪ ಹಸಿವೆ ಅನ್ನಿಸ್ಲಿಕ್ಕೆ ಹತ್ತದ. ಏನಾರ ಮಾಡಿಟ್ಟಳೇನು, ಉಂಡೆ ಬರ್ಲಿ ನನ್ನ ತಿನ್ಕೊಂಡ್ ಕೊಡೋಣ. ಮತ್ತೇನು ಏನಂತಾರ ತಿಮ್ಮನವರು? ಶಿವಕ ಶಿವಕ ಅಲ್ಲ, ಹೇಳ ಸರಿಯಾಗಿ ಹೇಳ. ಏನ ಕೇಳ ಶಿವಕ? ಏ ಒಂದ್ ನಿಮಿಷ ಇದೆ, ಒಂದ್ ನಿಮಿಷ ಇದೆ, ಆಮೇಲೆ ಮಾತಾಡ್ತೀನಿ ಅಂತ ಬಾರಪ್ಪ. ಉಂಡಿ ಅವನಕ್ಕೆ ಎಷ್ಟು ರುಚಿಯಾಗ್ಯವಲ್ಲ, ಎಷ್ಟು ರುಚಿಯಾಗ್ಯವ. ಏನ್ ನಿನ್ ಮನೇಲಿ ತಂದಿದ್ದೆ? ಏನ್ ಶೋಭಕ್ ಮಾಡಿದ್ದು ತಂದೇನು? ನಾನೇ ಅಯ್ಯೋ, ನಾನು ಕಾಣಿಸಿದ್ರೆ ನನಗೆ ಕಾಣಿಸ್ಲಿಕ್ಕೆ ನಾ ಮಾಡಿದ್ವಿ. ಅಲ್ಲ ಶೋಭಕ್ಕ, ಹಿಂಗ್ ಎಷ್ಟು ಮಂದಿ ತಿಂದೋಗ್ಯಾರ ಅಂತ ಉಂಡಿ ಅವಲಕ್ಕಿ ಮನೆಗೆ? ಯಾರ್ ಬರ್ತಾರೆ, ಯಾರು ಬರಂಗಿಲ್ಲ. ಬರಲ್ದು ತಿನ್ನೋಂತವ್ರು ನೀವೇ ಇಬ್ರು, ಸೌರ್ ಸೌರ್ ನಾವಿಬ್ರು ಅಂತ ಹೇಳಿ ನಾಳೆ ದಿವಸ ಹಂಗೆ ಫೋನ್ ಮಾಡ್ಕೊಂಡ್ ನಿಂತಾಗ ನಾವ್ ಸುಮ್ಮನ್ ಒಳಗ್ ಹೋಗಿ ಬಂದ್ರು ಇದನ್ ನೀವೇ ಒಯ್ದಿರ ಪೈಕಿ ಹೇಳಿ. ನಾವ್ ಬಂದು ಐದ್ ನಿಮಿಷ ಆಯ್ತು ಕೂತೀವಿ. ಎಲ್ಲಿದ ಆಗ್ತದೆ ಐದ್ ನಿಮಿಷ? ನಾ ಫೋನ್ ಮಾಡ್ಲಿಕ್ಕೆ ಐದ್ ನಿಮಿಷ ಆಗಿಲ್ಲ. ಮಾರಿ ಮಾಡಿ ನೀವು ಮಾತಾಡ್ಲಿಕ್ಕೆ? ಹೌದು, ಕಡಿ ಬಾಗಿಲು ಕುಲ ಇಟ್ಟಿ ನಾವು ಬಂದು ಮಾತಾಡಿ ಮತ್ತೆ ಬಿಳಕಂದೆ ಹಸಿವಾಗಿ ಒಂದ್ ಹಾಕಿರು. ನಂದ ಏನು ಮಾಡ್ಬೇಡ, ಒಳಗ್ ಹೋಗ್ಸಿದ ಅವ್ಲಿಕ್ಕೆ ಡಬ್ಬಿ ಕುನದ, ಉಂಡಿ ಡಬ್ಬಿ ಕುನದ, ಒಳಗ್ ಹೋಗಿ ಉಂಡಿ ಅವ್ಲಿಕ್ಕೆ ಹಾಕೊಂಡು ಬಂದ್ ನಾವು ದಿನ ಮುಂದೆ ನೀನ್ ಕರ್ದಾಗ ಬಂದಿ. ಆಯ್ತು ತಗೋರಪ್ಪ, ಖುಷಿಯಿಂದ ತಿಲ್ಲಿಕತ್ತಿರಲೋ, ಸಾಕು ಬಿಡು. ಆಯ್ತು, ನಾವೇನೋ ಖುಷಿನೇ ತಿಳಿತೀವಿ, ಆದ್ರ ಇದೇನು ಮೊಬೈಲ್ ಮೇಲೆ ಮಾತಾಡ್ಲಿತಿ ನೋಡು, ಇದು ಖುಷಿ ವಿಷಯ ಅಲ್ಲ. ಅಲ್ಲಪ್ಪ, ಅದಕ್ಕೊಂದ್ ಲಿಮಿಟ್ ಅನ್ನೋದಿರ್ತದಿಲ್ಲ. ತಾಸ್ಗಟ್ಲೆ ಮಾತಾಡ್ಲಿಕತ್ತೀನಿ, ಈಗ 5 ನಿಮಿಷ ಆಗಿಲ್ಲ ಇನ್ನಂತ ಹೇಳಿಕತ್ತೀನಿ. ನೀ ತಾಸ್ಗಟ್ಲೆ ಮಾತಾಡಿಲ್ಲ ಖರೆ, ಅವ್ರ ಬರ್ದವ್ರ ಯಾರ ಹೋದವ್ರ ಯಾರ ಅದನ್ನ ನೋಡ್ಬೇಕ ಬೇಡ, ನೀನು ಅದ್ ಲಕ್ಷ ಬೇಕಲ್ಲ. ಶೋಭಕ ನಾಯಿನಲ್ಲಿತ್ತೀನಿ, ನೀ ಸ್ವಲ್ಪ ಮಾತಾಡಿ ಖರೆ. ಹಿಂಗ ಇದು ಮೊಬೈಲ್ ಏನದಲ್ಲ ಈ ಕಡೆ ಕಡೆ ಬಂದಿದ್ದ, ಆದ್ರೆ ಇತ್ತೀಚೆಗೆ ಇದು ಸಾರ್ವಜನಿಕ ಏನಾಯ್ತು ನೋಡು, ಅಂದ್ರೆ ಮೊಬೈಲ್ ಇಲ್ಲಾರ್ದು ಮನೇನೇ ಇಲ್ಲ ಅಂತಂದ್ರು ನಡೀತದ ಅಂತ ನಾ ಅನ್ಕೊಂಡಿದ್ದೇನೆ. ಮನೇನೂ ಇಲ್ಲ, ವ್ಯಕ್ತಿನೂ ಇಲ್ಲ. ವ್ಯಕ್ತಿನೂ ಇಲ್ಲ ಅಂತಂದ್ರೆ ಬಡವ್ರ ಅದಾರ ಅಂದ್ರು ಸಹಿತ ಒಂದರ ಮೊಬೈಲ್ ಅದ ಅಂತ ನಾ ಅನ್ಕೊಂಡಿದ್ದೇನೆ. ಅಂದ್ರೆ ಏನಾದ್ರು ಕೊಡ್ತೇನೆ ಮಣ್ಣೊಬ್ಬರಿಗೆ ಅವ್ರಿಗೆ ಹೋಗಿತ್ತು ಶುಭಕ ದನ ಕಾಯ್ತಾರ ನೋಡು, ಇದ್ರ ವೃತ್ತಿ ಅಂತ ಹೇಳ್ತಾ ಇಲ್ಲ ನಾನು ನಿಂಗೆ, ಅದನ್ನು ಒಂದು ಗೌರವದ್ದೆ. ಆದ್ರೆ ಅವ್ರು ಮೊಬೈಲ್ ಮಾತಾಡ್ಲಿತ್ತಿರು ಏನು ಆಕಳ ಎಮ್ಮೆ ಕಾಯ್ಕೋತ, ಏನಪ್ಪ ಯಾರಿಗೆ ಫೋನ್ ಹಚ್ಚಿ ಅಂತ ನಂಗೆ ಮಾತಾಡ್ದೆ. ಇಲ್ರಿ ನಮ್ಮ ಮನೆ ರೊಟ್ಟಿ ತರಬೇಕು, ಫೋನ್ ಮಾಡಿನಿ ತಗೊಂಡ್ಬಾ ಅಂತೇಳಿ. ಎಷ್ಟು ಅನುಕೂಲ ಇದೆ ನೋಡೆ. ಅಲ್ಲಪ್ಪ ಅದ್ರಲ್ಲಿಂದ ಅನುಕೂಲ ಇದ್ದಲ್ಲೇ ಎಲ್ಲರೂ ಇಟ್ಕೋತಾರಲ್ಲ, ಸುಮ್ನೆ ಅಂದ್ರೆ ಯಾರು ಇಟ್ಕೊಂಡಿಲ್ಲ. ಸ್ವಲ್ಪ ದಿವಸದಾಗ ಇದು ಮನಿ ಮನಿ ಮಾತಾಗ್ಯದ ಅಂತಂದ್ರ ಸರಳದ ಅನುಕೂಲದ ಉಪಯೋಗ ಬರ್ತದ ಅಂತಂದಾಗ ಇಷ್ಟೆಲ್ಲ ಆಗ್ಯದ. ಇಲ್ಲಾಂದ್ರೆ ಯಾರ ನಿನ್ ಮನಿಗೆ ಬಂದು ನಿಮ್ ಮೊಬೈಲ್ ತಗೋ ನಿಮ್ ಮೊಬೈಲ್ ತಗೋ ಅಂತ ಹೇಳೋನು ಇಲ್ಲ. ಆದ್ರೆ ಶೋಭಕ್ಕ ನಾನು ಅದನ್ನು ಹೇಳ್ತಾರಲ್ಲ ಅತಿ ಆದ್ರೆ ಅಮೃತನ ವಿಷ ಅನ್ನೋದು ಹಂಗ ಯಾವುದೇ ಒಂದು ವೈಜ್ಞಾನಿಕ ಒಂದು ಕಂಡಿಡಿದಾರ ಅನ್ವೇಷಣೆ ಏನಿದೆ ಅದು ನಾವು ಎಷ್ಟು ಬೇಕು ಅಷ್ಟೇ ಉಪಯೋಗ ಮಾಡಬೇಕು. ಖರೇ ಅದ ರಾಜಣ್ಣ, ಈಗ ನೀನ್ ಹೇಳಿದ್ಲ ವೈಜ್ಞಾನಿಕ ಉಪಕರಣಗಳನ್ನ ಎಷ್ಟು ಬೇಕು ಅಷ್ಟು ಉಪಯೋಗ ಮಾಡಬೇಕು ಅನ್ನೋದು. ಈಗ ಪ್ರತಿಯೊಬ್ಬರ ಮನೆಯಾಗೂ ನೀ ಅದಂತ ಹೇಳಿದಲ್ಲ, ಪ್ರತಿಯೊಬ್ಬರ ಮನೆಯಾಗ ಇದ್ದದ್ದು ಅಷ್ಟೇ ಅಲ್ಲ, ನಮ್ಮ ಸಣ್ಣ ಮಕ್ಕಳಿಗೆ ಇದನ್ನ ಕೊಟ್ಟು ಬಿಡ್ತಾರೆ ಆಟ ಆಡ್ಲಿಕ್ಕೆ. ಹೌದಿಲ್ಲ, ಯಾಕಂದ್ರೆ ಆ ಹುಡುಗರು ಕಿರಿಕಿರಿ ಮಾಡ್ತಾವ ಅನ್ನೋದು ಕೊಟ್ಟು ಬಿಡೋದಪ್ಪ, ಊಟ ಮಾಡಂಗಿಲ್ಲ ಅನ್ನೋದು ಕೊಟ್ಟು ಬಿಡೋದು, ನನಗೆ ಕೆಲಸ ಆಗಬೇಕಾಗಿದೆ ಕೊಟ್ಟು ಬಿಡೋದು, ನನಗೆ ಬೇಕಾಗಿದೆ ಕೊಟ್ಟು ಬಿಡೋದು, ಹೊರಗೋಗಬೇಕಾಗಿದೆ ಕೊಟ್ಟು ಬಿಡೋದು. ಅಲ್ಲ ರಜಣ್ಣ, ನಿಂಗೆ ಇನ್ನೊಂದೇನದು ಗೊತ್ತಾ, ಆ ಮೊಬೈಲ್ ನೊಳಗಿಂದ ಒಂದ್ ಹಾಡ ಡ್ಯಾನ್ಸ್ ಅದಕ್ ತೋರಿಸ್ಬಿಟ್ಟಿರ್ತಾರ, ಅದು ಹಿಂಗ ಅದಕ್ಕ ಇದಾಗ್ಬಿಟ್ಟಿರ್ತದ, ಅದು ಅದು ಹಚ್ಚಿದ್ರೆ ಬಾಯಿ ತೆರೀತದ, ಊಟ ಇಡಿಸ್ಕೊಂಬೋದು ಇರ್ಲಿಲ್ಲ ಅಂದ್ರೆ ಇಲ್ಲ. ಅಂದ್ರೆ ಶೋಭಕ್ಕ ಈಗ ನಾವು ನೀವು ಸಣ್ಣವರಿದ್ದಾಗ ಹಿಂಗೆ ಹಾಕ್ಯಾರ ಊಟಕ್ಕ? ಅಲ್ಲ ಅವಾಗ ಇದ್ದಿದ್ದೇ ಇಲ್ಲಲ್ಲ ಅದು. ಅಲ್ಲ ಅವಾಗೆಲ್ಲ ಚಂದಮಾಮ ಇದ್ದ. ಚಂದಮಾಮ ಇಲ್ಲ, ಆಟಿ ಸಾಮಾನುಗಳೇ ಆಟಿಗೆ ಸಾಮಾನುಗಳು ತಗೊಳ್ಳೋದು ಬಾರಿಸೋದು ಗಿಡ ತೋರಿಸ್ದ ಚಂದಮಾಮ ತೋರಿಸ ಮತ್ತೊಂದ್ ಮನಿ ತೋರಿಸ ಹಕ್ಕಿ ಪಕ್ಷಿಗಳು ತೋರಿಸೋದು. ಅದಕ್ಕ ಈಗ ನಾವೆಲ್ಲರೂ ಬಹಳ ಸೀರಿಯಸ್ ಆಗಿ ವಿಚಾರ ಮಾಡ್ಬೇಕಾಗಿದೆ. ಯಾಕಂತಂದ್ರೆ ಈ ಮೊಬೈಲ್ ಏನ ಉಪಯೋಗ ಮಾಡಿರ್ತೀವಲ್ಲ, ನನ್ನ ಒಂದ್ ಲೆಕ್ಕದ ಪ್ರಕಾರ ಇನ್ನ UKG ಒಳಗೆ ಇದ್ದೀವಿ ಅಂತ ಅನಿಸ್ತದೆ, ಇನ್ನ ಡಿಗ್ರಿ ಮುಂದೆ ಹೋಗ್ಬೇಕು. ಆದ್ರೆ ನಮ್ಕಿನ ಮೊದ್ಲ ಮನ್ಯಾಗಿನ ಸಣ್ಣ ಹುಡುಗರೆಲ್ಲ ಗೊತ್ತು ಮಾಡ್ಕೊಂಡವ ನೋಡಪ್ಪ. ಅದು ಮುಂದಿಂದು ಬಿಡಕ ನಾ ಹೇಳದೇನಂತಂದ್ರೆ ಶೋಭಕ, ಈ ಮೊಬೈಲ್ ಯೂಸ್ ಮಾಡೋದು ನಾವ್ ಮಕ್ಕಳ ಕೈಯಾಗ ಕೊಡೋದು, ಇದು ಬಹಳ ಲೆಕ್ಕ ಹಾಕ್ಬೇಕಾಗಿದೆ. ನಾವು ಸರಿ ತಪ್ಪು ಲೆಕ್ಕ ನಾವು ಈಗಿಂದ ನಾವು ಏನಾದ್ರೂ ಮಾಡ್ಲಿಲ್ಲ, ಇದೇನಾದ್ರೂ ನಾವು ರೂಢಿ ಮಾಡ್ಕೊಳ್ಲಿಲ್ಲ ಅಂತಂದ್ರೆ ಮುಂದ ಇಂತ ಒಂದು ದಿವಸ ಬರ್ಬೋದಲ್ಲ, ನಾವು ಆ ಮೊಬೈಲ್ ತಗೊಂಡ್ ನಮ್ ತಲೆ ಹುಡ್ಕೊಂಡ್ರು ನಮ್ಗೆ ಉತ್ತರ ಸಿಗೋದಿಲ್ಲ. ಮುಂದಲ್ಲ ರಾಜಣ್ಣ, ಈಗೇನೆ ಆ ಪರಿಸ್ಥಿತಿ ಬಂದ್ ಬಿಟ್ಟದ. ನಾ ಹೇಳಿಕತ್ತೀನಲ್ಲ ಊಟ ಮಾಡಂಗಿಲ್ಲ ಅಂತ ಹೇಳಿ ಒಬ್ರು ಕೂಸಿನ ಕೈಯಾಗ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಿದ್ಲಕ್ಕೆ, ಅದೇ ರೂಢಿ ಆಯ್ತು. ಈಗ ಸ್ಕೂಲಿಗೆ ಹೋಗ್ಲಿಕ್ಕದ ಕಣ್ಣು ಕಾಣಿಸೋಲ್ದ, ಅದಕ್ಕೆ ಬೋರ್ಡ್ ಮೇಲೆ ಏನ್ ಬರೀತಾರ ಅದನ್ನ ಕಾಣಿಸೋಲ್ದಾಗಿದೆ. ನೋಡು ಅದಕ್ಕ ನಾವು ತಾಯಿ ತಂದೆ ಪೋಷಕರು ಏನಂತಂದ್ರ ಇದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ನೋಡು, ಕಿರಿಕಿರಿ ಮಾಡ್ತಾವ. ಆದ್ರೆ ನಾವು ಕಿರಿಕಿರಿಯನ್ನ ತಾಳ್ಕೊಳ್ಳುವಂತ ತಾಳ್ಮೆ ನಾವು ಬೆಳೆಸ್ಕೋಬೇಕು ಬೆಳೆಸ್ಕೋಬೇಕು. ಇನ್ನೊಂದು ರಜೆ ಅವ್ರ ಮೈಂಡ್ ಡೈವರ್ಟ್ ಮಾಡ್ಬೇಕು. ಇನ್ನೊಂದು ರಜಣ್ಣ, ಈಗ ಸಣ್ಣ ಮಕ್ಳು ಇರ್ತಾವ, ಕೊನೆಗಿಂದ ಆಳ್ತಾವ, ಒಂದ್ 5 ನಿಮಿಷ ನಡಿ ಹೆಂಗೋ ಮಾಡಿ ರಂಭಿಸಬಹುದು, ಎತ್ತಿಟ್ಕೋಬಹುದು. ಈಗ ಸ್ವಲ್ಪ ಮಧ್ಯ ವಯಸ್ಕೇನ್ ಬಂದಿರ್ತಾರಲ್ಲ ಹುಡುಗರು, ಅವ್ರು ಈ ಕಡೆಲ್ಲ ಆ ಕಡೆಲ್ಲಪ್ಪ, ಬೈದ್ರ ಶಟ್ಕೊಂಡ್ ಹೋಗಿ ಕೂಡ್ತಾರ, ಎಂಜಾಯ್ ಮಾಡ್ತೀವಂತಾರ, ಹಿಲ್ಸ್ ಇದಕ್ಕಂತೇಳಿ ಹೋಗ್ತಾರ, ಆಮೇಲೆ ನದಿಗಳಿಗಂತ ಹೋಗ್ತಾರ, ಪಿಕ್ನಿಕ್ ಅಂತ ಹೋಗ್ತಾರ, ಆಯ್ತು ತುತ್ತ ತುದಿಗೆ ಹೋಗಿ ಅದು ಸೆಲ್ಫಿ ಅಂತ ತೆಕ್ಕೊಂಬದಪ್ಪ. ಇದು ಒಂದು ದೊಡ್ಡ ಸೆಲ್ಫಿ ಹುಚ್ಚು ಬಹಳ ಅದ ಈಗ ಎಲ್ಲರಿಗೂ. ಅಲ್ಲ ಶಿವಕ್ಕ, ಸೆಲ್ಫಿ ಹುಚ್ಚನಾಗ ಎಷ್ಟ್ ಮಂದಿ ಜೀವ ಕಳ್ಕೊಂಡ್ರ? ಹೌದು ಬಹಳ ಮಂದಿ. ಹೌದು, ಈ ಜೀವ ಮತ್ ಸಿಗ್ತೇನು ಸಿಗೋದಿಲ್ಲ. ಅವ್ರಿಗೆ ಗ್ರೂಪ್ ನೋಡಕ್ ಹೋಗಿರ್ತಾರ, ಯಾರ ಆ ಗ್ರೂಪ್ ನ ಮಿಸ್ ಆಗ್ಯಾರ ಅಂದ್ರೆ ಗೊತ್ತಾಗಂಗಿಲ್ಲ ಅವ್ರಿಗೆ, ನೋಡಿದಾಗ ಗೊತ್ತಾಗ್ಬೇಕು ಎಲ್ಲಿ ಹೋಗ್ಯಾರ ಇವರು ಅಂತ ಅವಾಗ ಹುಡುಕಾಡ್ಲಿಕ್ಕೆ ಚಲೋ. ಹೌದಿಲ್ಲ ಅಂತಂದ್ರೆ ವಿಣಕ ನೀವು ಒಳ್ಳೆ ವಿಷಯ ತೆಗ್ದಿ, ನಾನದನ್ನು ಒಂದೆಲ್ಲೋ ಹೋದಾಗ ಅದು ನೆನಪು ಇರಬೇಕು, ಮೆಮೊರಿ ಇರಬೇಕು, ಓಕೆ. ಆದ್ರೆ ಮೆಮೊರಿ ನಾವ್ ಇರ್ಲಾರ್ದಂಗ ಆಗ್ಬಾರ್ದು. ಹೌದಿಲ್ಲ, ನಮ್ಮನ್ನ ತಗೊಂಡು ಮೆಮೊರಿ ಹೋಗ್ಬಾರ್ದು. ಹೌದಿಲ್ಲ, ಅದಕ್ಕ ನಾವು ಫೋಟೋ ತಗೊಳ್ಳೋ ಮುಂದ ಎಲ್ಲಿ ನಿಂತೀವಿ, ಜಾಗ ಅದ ಅನ್ನೋದನ್ನ ಸ್ವಲ್ಪ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತೀವಲ್ಲ, ಅದು ನಾವು ಖಾತ್ರಿ ಫಸ್ಟ್ ಮಾಡ್ಕೋಬೇಕು, ಆಮೇಲೆ ಎಲ್ಲಿ ನಾವು ಫೋಟೋ ತಗೊಳ್ಳ ಏನ್ ಮಾಡೋಣ ಅಂತ ವಿಚಾರ ಮಾಡಿ ನಾವು ಫೋಟೋ ತಗೊಂಡ್ವಿ ಅಂತಂದ್ರೆ ಮೆಮೊರಿನೂ ಉಳಿತದ, ನಾವು ಅದಕ್ಕೆ ನಾವು ಪ್ರತಿಯೊಬ್ಬರು ನಮ್ಮ ಮನೆಯೊಳಗ ಈ ಮೊಬೈಲ್ ಬಗ್ಗೆ ಒಂದು ಕಟ್ಟುನಿಟ್ಟಿನ ಒಂದು ಶಾಸನ ಮಾಡ್ಕೋಬೇಕು. ಶಾಸನಕ್ಕೆ ಬಂದಿನಿ, ಏನದು ಶಾಸನ? ಏನ್ ಶಾಸನ ಅಂತಂದ್ರ, ಇವತ್ತಿಂದ ಏನ್ ಅನ್ಕೊಂಡಿನಿ ಅಂತಂದ್ರ, ನಾನು ಒಂದ್ ದಿವಸಕ್ಕ 4-5 ತಾಸ ಅಷ್ಟೇ ಫೋನ್ ಯೂಸ್ ಮಾಡ್ತೀನಿ ಅನ್ನೋದು ಮೊದಲ ಕಂಡೀಷನ್. ಅಂದ್ರ ಫೋನ್ ಬಂದಿದ್ದು ಫೋನ್ ತಗೊಳ್ಳುದು, ಫೋನ್ ಮಾಡಿದ್ರೆ ಫೋನ್ ಮಾಡೋದು, ಆಮೇಲೆ ಈ ಮೆಸೇಜ್ ನೋಡುದು, ವಾಟ್ಸ್ಆಪ್ ಮಾಡುದು, ಸೋಷಿಯಲ್ ಇವನ್ ಸೈಟ್ ಅವಲ್ಲ ಅದಕ್ಕೆ ವಿಸಿಟ್ ಮಾಡುದು, ಒಂದ್ ತಾಸ ಒಂದ್ ದಿವಸಕ್ಕೆ ಫಿಕ್ಸ್ ಅಂತಂದ್ರೆ ನೀ ಅನ್ಬಹುದು, ಏನಪ್ಪ ಹಿಂಗಾದ್ರ ನಾನು ಏನ ಮೆಸೇಜ್ ಕೊಡ್ತೀನಿ ನೋಡುದಿಲ್ಲ ಅಂತ ಅನ್ಬಹುದು. ಅಲ್ಲಪ್ಪ ಇದು ದಿನಾನೇ ಇಟ್ಕೊಂಡ್ರೆ ಹ್ಯಾಂಗ ಅಂತ ನಾವ್ ವಿಚಾರ ಮಾಡ್ಲಿಕ್ಕೆ. ಮೊದಲ ಒಂದು ತಾಸ ಮಾಡೋಣ ಈಗ, ಆಮೇಲೆ ದಿನಕ್ಕೆ ಬರೋಣ. ಮಮ್ಮಿನೇ ಸಿಗಲಾರ್ದು ಚಂದಮಾಮ, ಇಲ್ಲಿ ಚಂದಮಾಮ ಸಿಗೋದಿಲ್ಲ, ನಮ್ ಕಾಯಕನು ಗಟ್ಟಿ ಉಳಿದಿಲ್ಲ. ತಪ್ಪಂತ ಹೇಳಿ ಕರೆಯದ ನಾನು ಅದೇನು ಒಂದೊಂದು ತಾಸು ಎರಡೆರಡು ತಾಸಿಂದ ಶುರು ಮಾಡೋಣ. ಅಷ್ಟರ ನಾವು ಕಂಟ್ರೋಲ್ ಮಾಡ್ಕೊಳ್ಳೋಣ, ನಮ್ಮನ್ನು ನಾವು ಕಂಟ್ರೋಲ್ ಮಾಡಿಕೊಂಡು ಮಕ್ಕಳಿಗೆ ಹೇಳ್ಬೋದು. ಅದು ನಮ್ದೇ ಕಾನೂನು, ಇದಕ್ಕೇನ್ ಯಾರ ಸರ್ಕಾರ ಕಾನೂನು ಪಾಸ್ ಮಾಡ್ಬೇಕಂತ ಏನಿಲ್ಲ. ಅಲ್ಲ ನಮ್ಮ ಹೆಲ್ತ್ ನಾವು ಕಾಪಾಡಿಕೊಳ್ಳೋ ಸಲುವಾಗಿ ಸರ್ಕಾರ ಹಾಕ್ಬೇಕಪ್ಪ, ನಾವೇ ಮಾಡ್ಕೋಬೇಕು. ಹೌದಲ್ಲ, ಅದಕ್ಕ ಈ ಒಂದು ರೆಸೊಲ್ಯೂಷನ್ ನಾನು ಮಾಡ್ಕೊಂಡೆ ನೋಡ. ಆಮೇಲೆ ಈಗ ಹೇಳಿದ್ದೀನಿ ಇಬ್ರಿಗೆ, ನೀವೇನ ಮೆಸೇಜ್ ಕಳಿಸ್ರಿ, ಆ ಮೆಸೇಜ್ ಮೇಲೆ ನಂಬಿಕೆ ಇಟ್ಟುಕೊಂಡು ರಾಜಣ್ಣ ಬರ್ತಾನ, ರಾಜಣ್ಣ ತರ್ತಾನ ಅನ್ಕೊಂಡ್ರಿ ಅಂತ ಸುಳ್ಳು. ಇಲ್ಲ ಕೆಲಸ ಅದಾಯ್ತು ಬಿಡು. ನಾ ಏನ್ ಅನ್ಲಿಕತ್ತಿದ್ದೆ ಅಂದ್ರೆ, ನನಗೆ ಇವತ್ತು ಮಧ್ಯಾಹ್ನದಾಗ ಏನು ಬೇಕಾಗಿತ್ತಂದ್ರೆ ಮುಗಿದೋಯ್ತಪ್ಪ, ನನ್ನ ಕೆಲಸನೇ ಮುಗದಂಗ ಆಗ್ತದ. ಅದು ಫೋನ್ ಮಾಡಿ ಹೇಳಲ್ಲ, ಫೋನ್ ತಗೋತೀನಿ ಅಂತೇಳಿ ನಿನಗೆ. ಹೌದೌದೌದು, ಫೋನ್ ಮೇಲೆ ಅದೇನಾಯ್ತು, ನೀ ಅಲ್ಲೇನ್ ಮಾಡಿದಿ, ಶಾಪಿಂಗ್ ಏನ್ ಮಾಡಿದಿ, ಯಾವ ಸೀರೆ ಖರೀದಿ ಮಾಡಿದಿ ಅಂತ ಹೇಳಿ ತಾಸ್ಗಟ್ಟೆ ಮಾತಾಡೋದು. ಅಲ್ಲ ರಾಜಣ್ಣ, ಚಲೋ ವಿಚಾರ ತಿಳಿಸ್ಬಿಟ್ಟಿ ನೋಡಿ ಇವತ್ತು ನೀನು. ಅದೇ ನಿನ್ನ ಅನ್ಕಂಡೆ ಬಂದೆ, ನಿನ್ ಕಡೆಗೆ ಶಿವಮೊಗ್ಗ ನೀನು ಆಕಿನ ಕೈಯನ್ ಜಲ್ದಿ ಮೊಬೈಲ್ ಬೇಡಲ್ಲ, ಮೊಬೈಲ್ ಹಿಡ್ಕೊಂಡೆ ನಾವು ಮಾತಾಡಿದ್ರು ಸತ ಮೊಬೈಲ್ ಹೇಳಕ್ಕೆ. ಈಗ ನನಗೆ ಬಹಳ ಕಡೆ ಓಡಾಡೋದ ಕೆಲಸಗಳಿರ್ತಾವಪ್ಪ, ಸಂಘ ಬೇರೆ ಮಾಡ್ಕೊಂಡಿವೆ, ಸಂಘದ 20 ಮಂದಿ ಬ್ಯಾರೆಯವ್ರಿಗೆ ಸಂಘ ಮಾಡಿಸ್ತೀನಿ, ಅವ್ರು ಒಂದಿಷ್ಟು ಮಂದಿ, ಹಿಂಗ ಬೇರೆ ಬೇರೆ ಮಂದಿ ಕೆಲಸಕ್ಕೆ ಫೋನ್ ಮಾಡ್ತಿರ್ತಾರ. ನಾ ನಿಮ್ಮಂಗ್ ಇಟ್ಕೊಂಡು ಕೂತ್ನಿ ಅಂದ್ರೆ ನನಗೆ ಹೆಂಗ ಬಗೆ ಹರಿಬೇಕು? ಒಪ್ಕೊಂಡೆ, ನೀನು ಬಹಳ ಬಿಜಿ ಇದ್ದಿ, ಸೋಶಿಯಲ್ ವರ್ಕ್ ಮಾಡ್ತಿ, ಸಮಾಜದಾಗ ಬಹಳಷ್ಟು ಗುರುತಿಸ್ಕೊಂಡಿದ್ದಿ. ಇವತ್ ನಮಗ್ ಇಷ್ಟ ಸಿಕ್ಕಿದ್ದೆ ದೊಡ್ಡದೈತೆ. ನಾ ಏನ್ ಹೇಳ್ತೀನಿ ಗುರ್ತೀನಿ, ಈಗ ಒಂದ್ ಅಂಗಡಿ ಇರ್ತದ, ಅವ್ರ ಬಿಸ್ನೆಸ್ ಇರ್ತದ, ಟೈಮ್ ಹಾಕಿರ್ತಾರ ಬೆಳಿಗ್ಗೆ 10 ಸಾಯಂಕಾಲ 8 ತನ, ರಾತ್ರಿ 9 ಟೈಮ್ ಹಾಕಿರ್ತಾರ. ಹಂಗ ನೀನು ನಿನಗ್ ಬೇಕಾದವರಿಗೆ ಒಂದು ರೂಢಿ ಮಾಡಿಸ್ಬೇಕು, ಶೋಭಕ್ಕನ ಮೆಸೇಜ್ ನೋಡ್ಬೇಕು, ಶೋಭಕ್ಕನ ಜೊತೆಗೆ ಮಾತಾಡಬೇಕು ಅಂದ್ರೆ ಈ ಟೈಮ್ನಾಗ ಮಾತಾಡಬೇಕು ಅಂತೇಳಿ ನಾವು ಒಂದೆರಡು ಸಲ ಅವ್ರಿಗೆ ನಾವು ತಿಳಿಸಿದ್ವಿ, ಮೆಸೇಜ್ ಕೊಟ್ಟಿವಿ ಅಂತಂದ್ರೆ ಬರಬ್ಬರ ಅದೇ ಟೈಮ್ಗೆ ಮಾಡ್ತಾರ. ಶೋಭಕ್ಕನ ಮೇಲೆ ಕೆಲಸ ಆಗಬೇಕಾಗಿರ್ತವ್ರಿಗೆ ಅಂತಂದ್ರೆ ಶೋಭಕ್ ಹೇಳಿದಂಗೆ ಕೇಳ್ಬೇಕು. ಯಾಕೆ ಹೇಳ್ತೀನಿ ಶೋಭಕ್ ಅಂತಂದ್ರೆ, ಇದನ್ನ ನಾವು ಸೀರಿಯಸ್ ಆಗಿ ಏನಾದ್ರೂ ಮಾಡ್ಲಿಕ್ಕೆ ಶುರು ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ಕೈಯಾಗಿಂದ ದಾಟಿ ಹೋಯ್ತು ಅಂತಂದ್ರೆ ನನಗೆ ಅನಿಸ್ತಾವ. ನಿಮ್ಮ ವಿಚಾರ ನಿಮಗ್ ಬಿಟ್ಟಿದ್ದು. ಅಲ್ಲ ನೀ ಹೇಳಿದ್ಮೇಲೆ ಅದೇ ಇದು ವಿಚಾರ ಬರೋಬ್ಬರ ಅನಿಸ್ಲಿಕ್ಕೆ, ನಾನು ಆ ಟೈಪ್ ಮಾಡಿ ನೋಡ್ತೀನಿ ಸ್ವಲ್ಪ. ಅಲ್ಲ ಅಂದ್ರೆ ನಮಗೇನ್ ಟೈಮ್ ಕೊಡ್ತಾಳೆ ಶೋಭಕ್ಕ ಕೇಳ್ಬೇಕಂದ್ರೆ, ಎಲ್ಲರಿಗೂ ಒಂದೇ ಟೈಮ್ ಕೊಟ್ಟಿರ್ತೀನಿ. ಒಂದೇ ವೀಣಾ ರಾಜಣ್ಣ ಬೇರೆ ಬೇರೆ ಇಲ್ಲ, ಬೇರೆ ಬೇರೆ ಇಲ್ಲ ನಮ್ಮಲ್ಲಿ ಎಲ್ಲರೂ. ಹಂಗಲ್ಲಪ್ಪ, ಸಂಘದವರಿಗೆ ಹಗ್ಲತ್ತ ಟೈಮ್ ಕೊಡ್ತಾಳೆ, ನಾವಿಬ್ರು ರಾತ್ರಿ ಗಣ ಬರೋರು ಮಾತಾಡ್ಕೊಂಡ್ ಸಮಸ್ಯೆ ಇಲ್ಲ, ಎದ್ರ ಬರ್ರಿ ಬೇಕಾದಂಗಿಲ್ಲ ಸಮಸ್ಯೆ ಇಲ್ಲ. ಹಂಗ ಇನ್ನೊಂದೇನ್ ಹೇಳಿಸ್ಬೇಕ, ಒಂದ್ ಸಲ ನಾವ್ ಅದ್ ಒಳಗ್ ಹೋದ್ವಿ ಅಂತ ಇಟ್ಕೋ, ಮೆಸೇಜ್ ನೋಡ್ಲಿಕ್ಕೆ ಅಥವಾ ಇನ್ನೊಂದ್ ನೋಡ್ಲಿಕ್ಕೆ ಸೋಶಿಯಲ್ ಸೈಟ್ ನಾಗ ಯಾರಿಗೆ ಫೋನ್ ಮಾಡ್ಬೇಕಂತ ಫೋನ್ ತಗೊಂಡಿರ್ತೀವಿ, ಅಲ್ಲಿ ಏನೋ ನೋಡ್ತೀವಿ, ಆ ಕಡೆ ಹೋದ್ರೆ ನೆನಪೋಗ್ಬಿಟ್ಟಿರ್ತೀವಿ. ಆಮೇಲೆ ಶೋಭಕ್ಕಲ್ಲಿ ಇನ್ನೊಂದ್ ಏನ್ ಕತ್ತಿ ಹೇಳಿ ನನಗೆ ಇಷ್ಟೆಲ್ಲ ಹೇಳಿದ್ರು, ರಾತ್ರಿ ಎಷ್ಟು ತಿಂಗಳ ತಗೋ ನನ್ನ ಎಷ್ಟೊತ್ತಿ ಮುಳುಗಿ ಬಿಡಪ್ಪ ಸುಮ್ನೆ, ಅವೆಲ್ಲ ದಿನದ ಕೆಲಸಗಳು ನಮ್ಮ. ಈಗ ನಾ ಹೇಳಿದ್ದೆ ಆಗ್ಯದ ಏನ್ ಸುದ್ದಿ? ಏನಿಲ್ಲ ವೀಣ, ಇವತ್ತಿನ ನಿದ್ದಿ ನಾವ್ ಇವತ್ ಮಾಡಂಗಿಲ್ಲ, ಇವತ್ತಿನ ನಿದ್ದಿ ನಾಳೆಗೆ ಮಾಡ್ತೀವಿ ನಾವು. ಅಂದ್ರೆ ಅವ್ರು ಏನ್ ಮಲಗಿದ್ರು 12-1 ಆದ್ಮೇಲೆ ಮಲಗದು. ಶೋಭಕ ನಂದೊಂದು ನಿನಗೆ ಬೇಡಿಕೆ ಅಂತ ಹೇಳ್ತೀನಿ, ಸಜೆಷನ್ ಕೊಡ್ಲಿಕ್ಕೆ ಆಗುದ್ರೆ ಬೇಡಿಕೆ ಇಡಬೇಕು ಮುಂದೆ. ಅದಕ್ಕೆ ಇವತ್ತಿನಿಂದ ಇವತ್ತಿನ ನಿದ್ದಿ ಇವತ್ತೇ ಮಾಡ್ಲಿಕ್ಕೆ ಶುರು ಮಾಡು ಅಂತ ಕೇಳ್ಕೊತೀನಿ. ಶುರು ಮಾಡ್ಲಿಕ್ಕಂತ ಪ್ರಯತ್ನ ಮಾಡ್ತೀನಪ್ಪ. ಬಹಳ ಖುಷಿ ಆಯ್ತು. ಅಲ್ಲ ಈಗಂತೂ ನಾವು ಅವಲಕ್ಕಿ ಉಂಡಿ ತಿಂದು ಬಿಟ್ವಿ. ಚಾನ ಮಾಡ್ತಾಳೆ ನಮ್ಮನೆಗ್ ನಾವು ಹೋಗೋಣ ನಡ್ರಪ್ಪ. ಹಂಗಂತೀರಿ ನಡ್ರಂಗಾರ. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ, ಶೋಭಾ ಎನ್ ವಕೀಲ್ ಹಾಗೂ ವೀಣಾ ಕುಲಕರ್ಣಿ. ಈಗ ಮತ್ತೊಮ್ಮೆ ಕೇಳಿ ನಿತ್ಯಮೇಘ ಸಂದೇಶ.